ಸಾಧ್ಯವಾದಷ್ಟು ಸದುಪಯೋಗ ಪಡಿಸಿಕೊಳ್ಳಿ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭತ್ತ ಕೃಷಿ ಕುರಿತು ತಳಿ ವಿಜ್ಞಾನಿಗಳಾದ ಡಾಕ್ಟರ್ ಮಹಾಂತ ಶಿವಯೋಗಿ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವರಿ. ನಂತರದಲ್ಲಿ ಹವಾಮಾನ ವರದಿ ಶಾಂತಪ್ಪ ದುತ್ತರಗಾವಿ ಅವರಿಂದ. ಹಾಗಾದರೆ ರೈತ ಮಿತ್ರರೇ, ಇದೀಗ ಕೇಳೋಣ ಭತ್ತ ಕೃಷಿ ಕುರಿತು ತಳಿ ವಿಜ್ಞಾನಿಗಳಾದ ಡಾಕ್ಟರ್ ಮಹಾಂತ ಶಿವಯೋಗಿ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಮಿತ್ರರೇ, ಇವತ್ತು ಭತ್ತದ ತಳಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಮಹಾಂತ ಶಿವಯೋಗಿಯ ಹಿರೇಮಠ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರೈತ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಏನಪ್ಪ ಅಂತಂದರೆ, ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ ಒಂದು ಭಾಗದಲ್ಲಿ ಭತ್ತವನ್ನು ನಾವು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಹೇರಳವಾಗಿ ತಳಿಗಳನ್ನು ಬೆಳೀತಾ ಇರ್ತೀವಿ. ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಏನಂತಂದರೆ, ಈ 350,000 ಹೆಕ್ಟರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತಿರುತ್ತದೆ. ಭತ್ತದಲ್ಲಿ ಪ್ರಮುಖವಾಗಿ ಮುಂಗಾರು ಹಂಗಾಮಿನಲ್ಲಿ ಸೋನಾ ಮಸೂರಿ, ಅದನ್ನ BPT 5204 ಅಂತೀವಿ, ಈ ಒಂದು ತಳಿಯನ್ನು ನಾವು ರೈತರೆಲ್ಲ ಹೆಚ್ಚಾಗಿ ಬೆಳೀತಾ ಇರ್ತಾರೆ. ಏಕೆಂದರೆ ಈ ಒಂದು ತಳಿಯ ವೈಶಿಷ್ಟ್ಯತೆ ಏನಂದರೆ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಬೆಲೆ ಸಿಗ್ತಾ ಇರುತ್ತೆ ರೈತರಿಗೆ, ಮತ್ತು ಇದರ ಒಂದು ಅಕ್ಕಿಯ ಗುಣಮಟ್ಟ ಬಹಳ ಚೆನ್ನಾಗಿರೋದ್ರಿಂದ ರೈತರು ಇದನ್ನು ಕಳೆದ ಒಂದು 20 ವರ್ಷದಿಂದ ಈ ಒಂದು ತಳಿಯನ್ನು ಮುಂಗಾರು ಹಂಗಾಮಿನಲ್ಲಿ ಎಲ್ಲ ರೈತರು ಬೆಳೀತಾ ಇರ್ತಾರೆ. ತುಂಬಾ ಜಾಸ್ತಿ ಇದನ್ನೇ ಸರ್, ಈ ತಳಿಯನ್ನು. ಹಾ ಹೌದು, 90% ವಿಸ್ತೀರ್ಣದಲ್ಲಿ ರೈತರು ಈ ಒಂದು ತಳಿಯನ್ನ ಬೆಳೀತಾ ಇರ್ತಾರೆ. ಇದು ಬಿಟ್ಟು ಬೇರೆ ತಳಿಗಳು ಇದಾವ? ಇದಾವ ಸರ್. ಇದನ್ನ ಬಿಟ್ಟರೆ ನಾವು ಗಂಗಾವತಿ ಸೋನಾ ಅಂತ ಬಿಡುಗಡೆ ಮಾಡಿದೀವಿ. 30% ವಿಸ್ತೀರ್ಣದಲ್ಲಿ ಗಂಗಾವತಿ ಸೋನಾ ಅಂತ ಬೆಳೀತಾರೆ. ಅದು ಅಲ್ಲದೆ ಬೇಗ ಬರುವಂತಹ ತಳಿ ಆದಂತ RNR 1504 ಅನ್ನೋ ಒಂದು ತಳಿ, ಇದು 120 ದಿನಕ್ಕೆ ಮಾಗುವಂತಹ ತಳಿ. ಈ ಒಂದು ತಳಿಯನ್ನು ಬೆಳೀತಾ ಇರ್ತಾರೆ. ಅದು ಅಲ್ಲದೆ ನಮ್ಮ ಒಂದು ಭಾಗದಲ್ಲಿ ಏನಂತಂದ್ರೆ ಕಾವೇರಿ ಸೋನಾ ಅಂತ ಬರುತ್ತೆ, ಅದು ಪ್ರೈವೇಟ್ ಕಂಪ್ನಿಯ ತಳಿ, 120 ದಿನಕ್ಕೆ ಬರುತ್ತೆ. ಆ ಒಂದು ತಳಿಯನ್ನ ರೈತರು ಮುಂಗಾರು ಹಂಗಾಮಿನಲ್ಲಿ ಬೆಳೀತಾ ಇರ್ತಾರೆ. ಆದ್ರೆ ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ದೀರ್ಘಾವಧಿ ತಳಿಗಳನ್ನ ರೈತರು ಹೆಚ್ಚಾಗಿ ಬೆಳೀತಾರೆ. ಯಾಕಂದ್ರೆ ನೀರಿನ ಲಭ್ಯತೆ ಜಾಸ್ತಿ ಇರುತ್ತೆ, ಆಗಸ್ಟ್ ಇಂದ ಹಿಡಿದು ಡಿಸೆಂಬರ್ ತನಕ ಇರೋದ್ರಿಂದ ದೀರ್ಘವಾದ ತಳಿಗಳನ್ನ ಮುಂಗಾರು ಹಂಗಾಮಿನಲ್ಲಿ ಬೆಳೀತಾರೆ. ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಅವಧಿ ಕಡಿಮೆ ಇರುತ್ತೆ, ಅದಕ್ಕೆ ಅವರು ಅಲ್ಪಾವಧಿ ತಳಿಗಳನ್ನು 100 ದಿನ 120 ದಿನದಲ್ಲಿ ಮಾಗುವಂಥ ತಳಿಗಳನ್ನು ಬೇಸಿಗೆಯಲ್ಲಿ ರೈತರು ಬೆಳೀತಾ ಇರ್ತಾರೆ. ಸೊ ಈ ವಿಚಾರವಾಗಿ ನೋಡಿದಾಗ ಈ ಕಳೆದ ಒಂದು 20 ವರ್ಷದಿಂದ ಈ ಸೋನಾಮಸೂರಿ ತಳಿಯನ್ನು ರೈತರು ಸತತವಾಗಿ ಬೆಳೆಯುತ್ತಿರುವುದರಿಂದ ಈ ಒಂದು ತಳಿ ಕೀಟಬಾಧೆ ಮತ್ತು ರೋಗಬಾಧೆ ಹೆಚ್ಚಾಗಿ ಕಾಡುತ್ತಾ ಇರುತ್ತೆ ಈ ಒಂದು ತಳಿಯಲ್ಲಿ. ಈಗ ಕೀಟಬಾಧೆ ಅಂತಂದ್ರೆ ದ್ವಾಮೆ ಅಂತೀವಿ, ಬ್ರೌನ್ ಪ್ಲಾಂಟ್ ಹಾಪರ್, ಈ ಒಂದು ಕೀಟದ ಹಾವಳಿ ಹೆಚ್ಚಾಗುತ್ತೆ. ಮತ್ತು ಈಗ ರೋಗದಲ್ಲಿ ನೋಡಿದಾಗ ಬೆಂಕಿ ರೋಗ ಮತ್ತು ದುಂಡಾಣು ಅಂಗಮಾರಿ ರೋಗ ಈ ಒಂದು ತಳಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ದುಂಡಾಣು ಅಂಗಮಾರಿ ರೋಗ ಅಂದ್ರೆ ಸರ್, ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ. ಯಾವ್ಯಾವ ಹಂತದಲ್ಲಿ ಅಂತಂದ್ರೆ ಸಸಿ ಮಡಿ ಮಾಡಿದಾಗ ಅಲ್ಲಿಂದನೇ ಶುರುವಾಗುತ್ತೆ. ಏನಂತಂದ್ರೆ ಮೋಡ ಕವಿದ ವಾತಾವರಣ, ಒಂದು 3-4 ದಿನ ಮೋಡ ಕವಿದಿತ್ತು, ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇತ್ತು, 30-35 ತನಕ ಗರಿಷ್ಠ ಉಷ್ಣಾಂಶ ಇದ್ದಾಗ ಈ ಒಂದು ರೋಗ ನಮಗೆ ಏನ ಕಾಣಿಸಿಕೊಳ್ಳುವ ಸಂಭವ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ, ಇದು ಸಸಿ ಮಡಿಯಲ್ಲಿ ಈ ಒಂದು ರೋಗ ಬಂದ್ರೆ ನಾವು ಮುಂಜಾಗ್ರತೆ ಕ್ರಮವಾಗಿ ಸಿಂಪರಣ ದ್ರಾವಣವನ್ನು ತೆಗೆದುಕೊಳ್ಳದೇ ಇದ್ರೆ ಪೂರ ಸಸಿ ಮಡಿನೇ ನಾವು ನಾಶವಾಗುವ ಒಂದು ಚಾನ್ಸಸ್ ಇರುತ್ತೆ. ಸಮಸ್ಯೆ ಆಗುತ್ತೆ ರೈತರಲ್ಲಿ. ಅದೇ ರೀತಿಯಾಗಿ ಈಗ ಟಿಲ್ಲರ್ಸ್ ಅಂತೀವಿ, ಬಡ್ಡೆ ಹೊಡೆಯುವ ಸಮಯದಲ್ಲಿ ಈ ಒಂದು ರೋಗ ಕಾಣಿಸಿಕೊಂಡ್ರೆ, ನಾವೇನು ಸಿಂಪರಣ ದ್ರಾವಣವನ್ನು ತೆಗೆದುಕೊಳ್ಳದೇ ಇದ್ರೆ ಪೂರ ನಮ್ಮ ಒಂದು ಎಲೆ ಮೇಲೆ ಈ ಒಂದು ರೋಗ ಬಂದು ಆ ತೆನೆ ಜೊಳ್ಳಾಗುವ ಸಂಭವ ಜಾಸ್ತಿ ಇರುತ್ತೆ. ಪೂರ ತೆನೆನೇ ಜೊಳ್ಳಾಗಿಬಿಡುತ್ತೆ. ತೆನೆ ಜೊಳ್ಳಾಗಿ ಕನಿಷ್ಠ 15-30% ಕಾಳಿನ ಇಳುವರಿ ಗಣನೀಯವಾಗಿ ಕುಂಠಿತವಾಗುವ ಸಂಭವ ಇರುತ್ತೆ ಸರ್, ಈ ಒಂದು ದುಂಡಾಣ ಅಂಗಮಾರಿ ರೋಗದಿಂದ. ಸೋನಾಮಸರು ತಳಿಯಲ್ಲಿ 15-30% ಕಾಳಿನ ಇಳುವರಿ ಕಡಿಮೆ ಆಗುವ ಸಂಭವ ಇರುತ್ತದೆ. ಆದ್ದರಿಂದ ನಾವು ಏನು ಮಾಡಿದ್ದೀವಿ ಅಂತಂದರೆ ಈ ಒಂದು ರೋಗವನ್ನು ತಡೆಗಟ್ಟುವುದರಲ್ಲಿ ಹೊಸ ತಳಿಯನ್ನು ನಾವು ಈಗ ಕಂಡುಹಿಡಿದು ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಈ ಒಂದು ಮುಂಗಾರು ಹಂಗಾಮಿಗೆ ನಾವು ಈ ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ಸರ್. ಒಂದು ತಳಿ ಸಂಶೋಧನೆ ಅಂದರೆ ಆ ಹಿನ್ನೆಲೆಯಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅಂದರೆ, ಮೂಲವಾಗಿ ಯಾವ್ದಾದ್ರು ಒಂದು ತಳಿಯನ್ನು ಇಟ್ಕೊಂಡೇ ನೀವು ಡೆವಲಪ್ ಮಾಡ್ತಿರೋ ಅಥವಾ ಸಂಪೂರ್ಣ ಭಿನ್ನವಾದಂತಹ ತಳಿಯನ್ನು ಮಾಡ್ತಿರೋ, ಮಾಡೋ ಕ್ರಮ ಹೇಗೆ? ಒಳ್ಳೆಯ ಪ್ರಶ್ನೆ ಸರ್. ಈಗೇನಂತಂದರೆ ನಮ್ಮ ಒಂದು ತುಂಗಭದ್ರ ಅಚ್ಚಕಟ್ಟು ಪ್ರದೇಶದಲ್ಲಿ ಬೇಸಿಗೆ ಹಂಗಾಮಿದೆ. ಈ ಮುಂಗಾರು ಹಂಗಾಮಿಗೆ ನಾವು ದೀರ್ಘಾವಧಿ ತಳಿಗಳನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ, ದೀರ್ಘಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ತಳಿಗಳ ಅಭಿವೃದ್ಧಿಯನ್ನು ನಾವು ಯಾವ ಥರ ಮಾಡ್ತೀವಿ ಅಂತಂದರೆ, ಈಗ ಇರುವಂತಹ ತಳಿಗಳನ್ನು ನಾವು ನೋಡಿಕೊಂಡು ಈ ತಳಿಗಳಲ್ಲಿ ಏನು ನ್ಯೂನ್ಯತೆ ಇದೆ, ಇವುಗಳಲ್ಲಿ ರೋಗ ಮತ್ತು ಕೀಟಕ್ಕೆ ಇವು ಬಾಧೆ ಹೆಚ್ಚಾದಲ್ಲಿ ನಾವು ಈ ಒಂದು ತಳಿಗಳಿಗೆ ಏನಂತಂದ್ರೆ ಡೋನಾರ್ ಪೇರೆಂಟ್ ಅಂತೀವಿ, ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ವಂಶವಾಹಿನಿಗಳನ್ನು ನಾವು ಈ ಒಂದು ಇರುವಂಥ ತಳಿಗಳಿಗೆ ಕ್ರಾಸಿಂಗ್ ಪ್ರೋಗ್ರಾಮ್ ಅಂತೀವಿ. ನಾವೇನು ಮಾಡ್ತೀವಿ, ಕ್ರಾಸಿಂಗ್ ಮಾಡಿ ಆ ಒಂದು ರೋಗ ನಿರೋಧಕ ವಂಶವಾಹಿನಿಗಳನ್ನು ಈ ತಳಿಯಲ್ಲಿ ನಾವು ಜೋಡಣೆ ಮಾಡಿ ಈ ಒಂದು ತಳಿಗೆ ನಾವು ಹೊಸ ತಳಿಯನ್ನಾಗಿ ಮಾರ್ಪಾಟು ಮಾಡಿ ಇದನ್ನು ಬಿಡುಗಡೆ ಮಾಡ್ತೀವಿ. ಇದು ಅಲ್ಲದೆ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ದೇಶೀಯ ತಳಿಗಳನ್ನು ನಾವು ತೆಗೆದುಕೊಂಡು ಅದರಲ್ಲಿ ರೋಗ ನಿರೋಧಕ ಮತ್ತು ಕೀಟಬಾಧೆಯನ್ನು ತಡೆದುಕೊಳ್ಳುವಂತಹ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಅವು ನಮ್ಮ ಒಂದು ಏನಂತಂದ್ರೆ ಪೂರ್ವಜರು ಈ ಒಂದು ಹವಾಗುಣ ಆಧಾರಿತದ ಮೇಲೆ ಅವು ನಮ್ಮ ಒಂದು ಜಿಯೋಗ್ರಫಿಗೆ ಬೆಳೀತಾ ಇದ್ದಾವೆ, ಭೌಗೋಳಿಕ ಬೆಳೀತಾ ಇದ್ದಾವೆ. ಆ ತಳಿಗಳನ್ನ ಏನಂತಂದ್ರೆ ಅಲ್ಲೇ ರೈತರೇ ತಾವೇ ಪ್ರಿಸರ್ವ್ ಮಾಡಿ ಬೆಳೀತಾ ಇದ್ದಾರೆ. ಅಲ್ಲದೆ ನಮ್ಮ ಈಗ ನಮ್ಮ ಒಂದೊಂದು ವಲಯದಲ್ಲಿ ನಮ್ಮ ಭತ್ತ ಸಂಶೋಧನಾಲಯಗಳಿವೆ, ಅಲ್ಲಿ ಸಿಗುವಂತಹ ತಳಿಗಳನ್ನ ಎಲ್ಲ ನಾವು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅವನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ NBPGR ಅಂತಿದೆ, ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್, ಅದರಲ್ಲಿ ಸುಮಾರು ನಾವು ಒಂದು 30,000 ತಳಿಗಳನ್ನು ಈ ದೇಶಿ ತಳಿಗಳನ್ನು ಅಲ್ಲಿ ಸಂರಕ್ಷಣೆ ಮಾಡಿ ಇಡಲಾಗಿದೆ ಸರ್. ಅಲ್ಲಿಂದ ನಾವೇನು ಮಾಡ್ತೀವಿ, ಜೀನ್ ಬ್ಯಾಂಕ್ ಅಂತೀವಿ, ಆ ಜೀನ್ ಬ್ಯಾಂಕಿಂದ ನಾವು ನಮಗೆ ಬೇಕಾದಂತಹ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬಂದು ಇಲ್ಲೇ ನಾವು ಉಪಯೋಗ ಮಾಡಿ ಅವನ್ನ ನಮ್ಮ ಹವಾಗುಣಕ್ಕೆ ಮತ್ತು ನಮ್ಮಲ್ಲಿ ನೀರು ಹಾಗೂ ಮಣ್ಣಿಗೆ ಯಾವ ಥರ ಅವು ಬಿಹೇವ್ ಮಾಡ್ತವೆ ಅಂತ ನೋಡಿಕೊಂಡು ಅವು ನಮ್ಮ ಇರುವಂತಹ ತಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಕೊಡ್ತವೆ ಇಲ್ಲೋ, ಅವು ನಮ್ಗೆ ಅಡ್ಜಸ್ಟ್ ಆಗ್ತವೆ ಇಲ್ಲೋ ನೋಡಿಕೊಂಡು ನಾವು ಅವನ್ನ ನಾವು ಹೊಸ ತಳಿಗಳನ್ನಾಗಿ ನಾವು ಈ ಒಂದು ನಮ್ಮ ಪ್ರದೇಶಕ್ಕೆ ಅವನ ಶಿಫಾರಸು ಮಾಡ್ತಾ ಇರ್ತೇವೆ. ಅಂದ್ರೆ ನೀವು ಒಂದಷ್ಟು ನಿರ್ಧರಿತವಾದ ಜಾಗದಲ್ಲಿ ಇವನ್ನ ಬೆಳೆದು ಹೌದು ಸಂಶೋಧನೆ ಮಾಡೋದ್ರ ಮೂಲಕ ಅದನ್ನ ಬೆಳೆದು ಅದು ಮತ್ತೆ ಗಮನಿಸ್ತಾ ಇರ್ತೇವೆ, ಅದ್ರ ಮೇಲೆ ರೋಗ ಬಾಧೆ ಎಷ್ಟಿದೆ, ಕೀಟ ಬಾಧೆ ಬರುತ್ತೋ ಇಲ್ಲೋ, ಕಾಳಿನ ಪ್ರಮಾಣ, ಕಾಳಿನ ಇಳುವರಿ ಮತ್ತು ಅದರ ಅಕ್ಕಿಯ ಗುಣಮಟ್ಟ ಹಾಗೂ ಅಡಿಗೆಯ ಗುಣಮಟ್ಟ ಇವನ್ನೆಲ್ಲ ನಾವು ಸತತವಾಗಿ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ನಮಗೆ 8-10 ವರ್ಷ ಬೇಕಾಗುತ್ತೆ ಒಂದು ತಳಿ ಅಭಿವೃದ್ಧಿ. ಹೊಸ ತಳಿ, ನೀವು ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಕೇಳಿದ್ರಿ, ಈ ತಳಿಯನ್ನ ಬಿಡುಗಡೆ ಮಾಡೋದಕ್ಕೆ ನಿಮ್ಗೆ ಇಷ್ಟು ವರ್ಷಗಳು ಬೇಕಾಗುತ್ತೆ? ಹೌದು ಸರ್, ಹೌದು. ಆ ಹೊಸ ತಳಿ ಬಗ್ಗೆ ಹೇಳ್ಬೋದಾ? ಸರ್, ಈಗ ನಾನು ಹೊಸ ತಳಿಯ ಬಗ್ಗೆ ಎಲ್ಲ ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಹೊಸ ತಳಿಯ ಹೆಸರು RP Bio 226 ಅಂತ ಹೇಳಿ. RP Bio 226 ಆ ಹೆಸರನ್ನ ಇಡೋದಕ್ಕೆ ಏನು ಕಾರಣ ಅಂತ ಕೇಳ್ಬೋದು. ಇದೇನಂತಂದ್ರೆ RP Bio 226 ಅನ್ನೋದು ಇದು ಒಂದು ಭತ್ತದ ಹೊಸ ತಳಿ. ಈ ತಳಿಯನ್ನ ನಾವು ಯಾಕೆ ಈ ತರ ಹೆಸರಿಟ್ಟಿದ್ದೀವಿ ಅಂತಂದ್ರೆ, ಇದು ಈಗ ನಮ್ಮಲ್ಲಿ ಇರುವಂತಹ ಸೋನಾ ಮಸೂರಿ ತಳಿಗೆ ನಾವು ದುಂಡಾಣು ಅಂಗಮಾರಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರುವಂಥ ವಂಶವಾಹಿನಿಗಳನ್ನು ಈ ಒಂದು ತಳಿಯಲ್ಲಿ ಈ ಮೂರು ವಂಶವಾಹಿನಿಗಳನ್ನು ಜೋಡಣೆ ಮಾಡಿದ್ದೀವಿ. ಈ ನಿರೋಧಕತೆ ಇರುವಂಥ ದುಂಡಾಣು ಅಂಗಮಾರಿ ರೋಗಕ್ಕೆ ನಿರೋಧಕತೆ ಇರುವಂತಹ ವಂಶವಾಹಿನಿಗಳನ್ನು ಈ ಸೋನಾ ಮಸೂರಿ ತಳಿಯಲ್ಲಿ ಜೈವಿಕ ತಂತ್ರಜ್ಞಾನದ ಸಹಾಯದಿಂದ ಜೋಡಣೆ ಮಾಡಿದ್ದೀವಿ. ಈ ಒಂದು ಕೆಲಸ ನಮ್ಮ ರಾಷ್ಟ್ರೀಯ ಭತ್ತ ಸಂಶೋಧನಾಲಯ ಹೈದರಾಬಾದ್ ಮತ್ತು CCMB ಹೈದರಾಬಾದ್, ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಸಂಸ್ಥೆ ಹೈದರಾಬಾದಲ್ಲಿದ್ದಾವೆ. ಈ ಎರಡೂ ಸಂಸ್ಥೆಗಳು ಒಟ್ಟು ಸಂಶೋಧನಾ ಸಾಧನೆಯಿಂದ ಜೈವಿಕ ತಂತ್ರಜ್ಞಾನ ಸಹಾಯದಿಂದ ಈ ಮೂರು ವಂಶವಾಹಿನಿಗಳನ್ನು ಈ ಒಂದು ತಳಿಯಲ್ಲಿ ಜೋಡಣೆ ಮಾಡಿ ಇದನ್ನು ನಾವು ನಮ್ಮ ಒಂದು ಪ್ರದೇಶದಲ್ಲಿ ದುಂಡಾಣ ಅಂಗಮಾರಿ ರೋಗ ಬರುತ್ತೋ ಇಲ್ಲೋ ಅನ್ನೋ ಒಂದು ಸಂಶೋಧನೆ ಅಂದ್ರೆ ಅದನ್ನ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಈ ಒಂದು ತಳಿಯ ಚೆನ್ನಾಗಿ ಬರುತ್ತೆ ಪರ್ಫಾರ್ಮೆನ್ಸ್ ಅಂತಂದು ಈಗಾಗಲೇ ಒಂದು ಕಳೆದ ಒಂದು 5-6 ವರ್ಷ ಪ್ರಾಯೋಗಿಕವಾಗಿ ಬೆಳೆದಿದ್ಮೇಲೆ ನಮಗೀಗ ಕನ್ಫರ್ಮ್ ಆಗಿ ನಾವು ಈ ಒಂದು 2019 ಮುಂಗಾರು ಹಂಗಾಮಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ಬಿಡುಗಡೆ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ಈ ತಳಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಇದು ಸೋನಾ ಮಸೂರಿ ತಳಿಯ ಹಾಗೆ ದೀರ್ಘಾವಧಿ ತಳಿಯಾಗಿರುತ್ತೆ. ಯಾಕಂದ್ರೆ ಇದರ ತಾಯಿಯೇ ಸೋನಾ ಮಸೂರಿ ತಳಿನೇ ಆಗಿರುತ್ತೆ. ಅದರಿಂದ ಇದರ ಅವಧಿ 140-145 ದಿನಗಳ ಅವಧಿ. ಎತ್ತರ ಸೋನಾ ಮಸೂರಿ ತಳಿ ಹಾಗೆ ಎತ್ತರ ಆಗಿರುತ್ತೆ. ಆಮೇಲೆ ಇದರ ಕಾಳಿನ ಗುಣಮಟ್ಟ ಮತ್ತು ಅಡಿಗೆಯ ಗುಣಮಟ್ಟ ಸೋನಾ ಮಸೂರಿ ತಳಿಯ ಹಾಗೆ ಇದರ ಕಾಳುಗಳನ್ನು ನಾವು ನೋಡಬಹುದು. ಇದು ಯಾವುದೇ ರೀತಿ ನೀವು ಸೋನಾ ಮಸೂರಿ ಆಗಲಿ ಈ ಹೊಸ ತಳಿ RP Bio 226 ಆಗಲಿ ಅವಕ್ಕೆ ಭಿನ್ನವಾಗಿ ಕಾಣುವುದಿಲ್ಲ. ಯಾಕಂದರೆ ಅದರ ಮೂಲ ತಳಿ ಸೋನಾ ಮಸೂರಿನೇ ಇರೋದರಿಂದ ಅದು ಅದರಲ್ಲಿ ಎರಡು ತಳಿಯನ್ನು ನೋಡಿದಾಗ ಭಿನ್ನಗಳು ಏನೂ ಇರೋದಿಲ್ಲ, ಡಿಫ್ರೆನ್ಸ್ ಏನೂ ಇರೋದಿಲ್ಲ. ಆದರೆ ಇದು RP Bio 226 ಅನ್ನೋ ಒಂದು ಹೊಸ ತಳಿ ದುಂಡಾಣ ಅಂಗಮಾರಿ ರೋಗಕ್ಕೆ ಬಲಿಯಾಗುವುದಿಲ್ಲ, 100% ಇದಕ್ಕೆ ನಿರೋಧಕತೆ ಇರುತ್ತೆ. ಅಂದ್ರೆ ಬೆಳೆಯುವಂತ ರೈತರು ನಿಶ್ಚಿಂತೆಯಿಂದ ಬೆಳೆಯಬಹುದು. ಅದರ ಮೇಲೆ ಯಾವುದೇ ರೀತಿಯ ಈ ದುಂಡಾಣ ಅಂಗಮಾರಿ ರೋಗಕ್ಕೆ ಬೇಕಾದಂತ ಸಿಂಪರಣೆ ದ್ರಾವಣವನ್ನ ಸಿಂಪರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದರನ್ನು ಬೆಳೆಯುವುದರಿಂದ ರೈತರು ಎಕರೆಗೆ ಒಂದು 4,000-5,000 ರೂಪಾಯಿಗಳನ್ನ ಅವರು ಎಕರೆಗೆ ಉಳಿಸಬಹುದು ಸಿಂಪರಣೆ ದ್ರಾವಣದ ಕಾಸ್ಟ್. ಅದಲ್ಲದೆ ನಮ್ಮ ಸಂಶೋಧನಾ ಫಲಿತಾಂಶದಿಂದ ತಿಳಿದು ಬಂದಿದ್ದೇನೆಂದ್ರೆ, ನಮ್ಮ ವಲಯ 2 ಅಂದರೆ ಈಗ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಮತ್ತು ವಲಯ 3 ಈ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಪ್ರದೇಶಗಳಲ್ಲಿ ಇದು 8-10% ಅಂದ್ರೆ ಈ ಹೆಚ್ಚಿನ ಇಳುವರಿಯನ್ನು ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ಅಂದರೆ ಈ ಸೋನಾ ಮಸೂರಿ ತಳಿಗಿಂತ 8-10% ಸರ್ ಇದು ಇಳುವರಿಯನ್ನು ಹೆಚ್ಚಿಗೆ ಕೊಟ್ಟಿದೆ. ಅಲ್ಲದೆ ಎಕರೆಗೆ 4,000-5,000 ರೂಪಾಯಿಗಳನ್ನು ರೈತರು ಈ ಒಂದು ತಳಿಯಿಂದ ಬೆಳೆಯೋದರಿಂದ ಉಳಿಸಬಹುದು. ಮಾರುಕಟ್ಟೆಯ ಬೆಲೆ ಸೋನಾ ಮಸೂರಿ ತಳಿ ಎಷ್ಟಕ್ಕೆ ಮಾರಾಟ ಆಗುತ್ತೋ ಭತ್ತ, ಅದೇ ರೀತಿಯಲ್ಲಿ ಈ ಒಂದು ತಳಿಯ ಭತ್ತನೂ ಮಾರಾಟ ಆಗ್ತಾ ಇರುತ್ತೆ. ಅದಕ್ಕೆ ಸೋನಾ ಮಸೂರಿ ತಳಿ ಅಂತಲೇ ರೈತರು ಇದನ್ನ ಮಾರಾಟ ಮಾಡಬಹುದು. ಅಂದರೆ ಈ ವಿಶೇಷವಾದ ತಳಿಯನ್ನು ಏನು ಅಭಿವೃದ್ಧಿಪಡಿಸಿದಿರಿ, ಇದು ಮೂಲ ಕಲ್ಪನೆ ಹುಟ್ಟಿದ್ದೆ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲ? ಅಲ್ಲ ಸರ್, ಇದು ನಮ್ಮ ರಾಷ್ಟ್ರೀಯ ಯೋಜನೆ ಅಂತಿದೆ. ನಮ್ಮ ರಾಷ್ಟ್ರೀಯ ಭತ್ತ ಸಂಶೋಧನಾಲಯ ಇದೆ ಹೈದರಾಬಾದಲ್ಲಿ, ಇದು ಮುಖ್ಯ ಸಂಶೋಧನಾಲಯ ಭತ್ತಕ್ಕೆ. ಇದರಿಂದ ನಾವು ಎಲ್ಲ ರಾಜ್ಯಗಳಲ್ಲಿ ಏನು ಭತ್ತ ತಳಿಯ ಅಭಿವೃದ್ಧಿ ಶಾಸ್ತ್ರಜ್ಞರಿದ್ದೀವಿ ನಾವು. ಅಲ್ಲೆಲ್ಲ ಏನು ವರ್ಷಕ್ಕೊಮ್ಮೆ ಎಲ್ಲ ಸ್ಟೇಟಿಂದ ಹೋಗಿ ಚರ್ಚೆ ಮಾಡ್ತಾ ಇರ್ತೀವಿ, ವರ್ಷಕ್ಕೊಮ್ಮೆ ಇರುತ್ತೆ. ಅವಾಗ ನಮ್ಮ ರಾಜ್ಯಕ್ಕೆ ಯಾವ್ಯಾವ ತಳಿಗಳು ಸೂಕ್ತ ಅನ್ನೋದು ನಾವು ಅಲ್ಲೇ ಹೇಳ್ತಾ ಇರ್ತೀವಿ, ನಮ್ಮಲ್ಲಿ ಏನು ಲಕ್ಷಣಗಳಿದ್ದಾವೆ ಅವನ್ನೆಲ್ಲ ನಾವು ಚರ್ಚಿಸಿದಾಗ ಈ ಒಂದು ತಳಿಯನ್ನು ನಾವು ಅಲ್ಲೇ ಹೊಸ ತಂತ್ರಜ್ಞಾನದಿಂದ ಜೋಡಣೆ ಮಾಡ್ತಾ ಇದ್ದಂಥ ತಳಿಯನ್ನು ನಾವು ನಮ್ಮ ಒಂದು ಭಾಗದಲ್ಲಿ ನಾವು ಟೆಸ್ಟ್ ಮಾಡಿದಾಗ ಈ ಒಂದು ತಳಿ ದುಂಡಾಣ ಅಂಗಮಾರಿ ರೋಗಕ್ಕೆ ನಿರೋಧಕತೆಯನ್ನು ತೋರಿಸ್ತಾ ನಮ್ಮ ಒಂದು ಇರುವಂಥ ತಳಿಗಿಂತ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ ಅಂತಂದು ಕಂಡು ಬಂದಿದೆ. ಇದನ್ನು ನಾವು ಮೂಲವಾಗಿ ಇದು ತಯಾರಾಗಿದ್ದು ಹೈದರಾಬಾದ್ನಲ್ಲಿ. ಬಟ್ ನಾವು ಇದನ್ನು ನಮ್ಮ ಒಂದು ಭಾಗಕ್ಕೆ ಶಿಫಾರಸು ಮಾಡಿದ್ದೀವಿ, ಅನುಗುಣವಾಗಿರೋದ್ರಿಂದ ಶಿಫಾರಸನ್ನು ಮಾಡಿಕೊಂಡಿದ್ದೀವಿ. ಆಮೇಲೆ ಈ ಬಿತ್ತನೆ ಬೀಜ ಎಲ್ಲ ಸಿಗೋದು ಹೇಗೆ ರೈತರಿಗೆ? ಈ ಒಂದು ಬಿತ್ತನೆ ಬೀಜ, ಈ ಆರ್ ಪಿ ಬಯೋ 226 ಹೊಸ ತಳಿ ಬಿತ್ತನೆ ಬೀಜ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಲಭ್ಯವಿರುತ್ತವೆ. ಆ ಒಂದು ತಳಿ ಅಂತಂದರೆ ಈ ಗೌರ್ಮೆಂಟ್ ರೇಟಿನ ಅನುಸಾರವಾಗಿ ಈಗ ಈ ಒಂದು ವರ್ಷ 30 ರೂಪಾಯಿಗೆ 1 ಕೆಜಿ. ಅಂದರೆ ನಾವು 1 ಎಕರೆಗೆ 25 ಕೆಜಿ ಭತ್ತದ ಬೀಜಗಳು ಬೇಕಾಗುತ್ತೆ. 25 ಕೆಜಿಗೆ 700 ರೂಪಾಯಿ ಆಗುತ್ತೆ ಸರ್. ಇದು ಈ ಒಂದು ತಳಿ ಭತ್ತದ ಬೀಜಗಳು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಲಭ್ಯವಿರುತ್ತವೆ. ಅಲ್ಲದೆ ನಾವು ಒಂದು ಊರಿಗೆ ಒಬ್ಬರಿಗೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಅಂತಂದು ನಾನು 1 ಎಕರೆ ನಾನು ಏನು ಫ್ರೀ ಕೊಡ್ತಾ ಇರ್ತೇನೆ ಈ ಸಲ. ಅದನ್ನು ಡೆಮಾನ್ಸ್ಟ್ರೇಷನ್ ಅಂತ ಬಳ್ಕೊಂಡು ಅದರ ಪರಿಣಾಮವನ್ನು ಅಂದರೆ ಅದರ ಲಾಭವನ್ನು ರೈತರು ತಾವೇ ಮನವರಿಕೆ ಮಾಡಿಕೊಳ್ಬಹುದು. ಒಂದು ಕಡೆ ಸೋನಾ ಮಸೂರಿ, ಇನ್ನೊಂದು ಕಡೆ ಹೊಸ ತಳಿ ಆರ್ ಪಿ ಬಯೋ 226 1 ಎಕರೆದಲ್ಲಿ ಬೆಳೆದರೆ ಅವ್ರಿಗೆ ಅದರದ ಒಂದು ಪರಿಣಾಮ ಅಂದರೆ ಇದರಲ್ಲಿರುವ ಲಾಭಗಳು ಕಂಡು ಬರ್ತವೆ. ಆಮೇಲೆ ಇದಕ್ಕೆ ಬೀಜೋಪಚಾರ ಅಂತ ಈ ಥರದ್ದು ಏನಾದರೂ ವಿಶೇಷವಾಗಿ ಏನಾದ್ರು ಮಾಡಬೇಕು ಅಥವಾ ಮಾಮೂಲಿಯಾಗಿ ನೀವು ಸೋನಾ ಮಸೂರಿ ಬೆಳೀತಾ ಇದ್ರಲ್ಲ ಅದೇ ಥರ ಮಾಡಿದ್ರೆ ಸಾಕು? ಸರಿ ಸರಿ. ಏನಂತಂದರೆ ಈಗ ಈ ಒಂದು ತಳಿಯ ಬೇಸಾಯ ಕ್ರಮ ಮತ್ತು ಇದನ್ನು ಯಾವ ಥರ ಬೆಳೆಯಬಹುದು ಅನ್ನೋದು ಒಂದು ರೈತರಿಗೆ ಮಾಹಿತಿ. ಈಗಾಗಲೇ ನೀವೆಲ್ಲ ಸೋನಾ ಮಸೂರಿಯನ್ನು ಬೆಳೀತಾ ಇದ್ದೀರಿ, ಸೋನಾ ಮಸೂರಿಯನ್ನು ಏನಂತ ಸಸಿ ಮಡಿ ಮಾಡ್ತೀರಿ, ಅದೇ ರೀತಿ ಇದನ್ನು ಸಸಿ ಮಡಿಗೆ ಹಾಕಬೇಕು. ಸಸಿ ಮಡಿಗೆ ಹಾಕಿ 1 ತಿಂಗಳ ಸಸಿಗಳನ್ನು ಏನಂತ 30-35 ದಿನ, ಭಾಳ ಅಂದರೆ 40 ದಿನದ ಸಸಿಗಳನ್ನು ನಾಟಿ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ. ನಾವು 1 ತಿಂಗಳ ಸಸಿಗಳನ್ನು ನಾಟಿ ಮಾಡಬಹುದು. ಮಾಡಿದ ಮೇಲೆ ಯಾವ ಥರ ನೀವು ಸೋನಾ ಮಸೂರಿಗೆ ಗೊಬ್ಬರ ಹಾಕ್ತಿರೋ, ಶಿಫಾರಸು ಮಾಡಿದಂತಹ 150 ಕೆಜಿ 70 ಸಾರಜನಕ, 75 ಕೆಜಿ ರಂಜಕ, 75 ಕೆಜಿ ಪೊಟ್ಯಾಶ್, ಈ ರೀತಿ ನಾವು ಅದನ್ನ ಶಿಫಾರಸು ಮಾಡಿದ್ದೀವಿ ಗೊಬ್ಬರ. ಅದೇ ರೀತಿ ಇದಕ್ಕೂ ಅದೇ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕಬೇಕು, ಸಾರಜನಕ ರಂಜಕ ಪೊಟ್ಯಾಶ್. ಮತ್ತು ನೀವು ನಾಟಿ ಮಾಡೋಕ್ಕಿಂತ ಮುಂಚೆ 8 ಕೆಜಿ ಜಿಂಕ್ ಸಲ್ಫೇಟ್ ಹಾಕಬೇಕು ಭೂಮಿಗೆ ಗದ್ದೆಗೆ ಹಾಕಿ. ಏನಂತಂದರೆ ಇದಕ್ಕೆ ನಾಟಿ ಮಾಡಿದ ಮೇಲೆ ಎಲ್ಲ 3 ಗೊಬ್ಬರಗಳನ್ನು 40 ದಿನದಲ್ಲಿ ಮುಗಿಸ್ಬೇಕು, ಯೂರಿಯಾ ಪೊಟ್ಯಾಶ್ ಮತ್ತು ಫಾಸ್ಫರಸ್ ಗೊಬ್ಬರಗಳನ್ನು ಮಾಡಿದ ಮೇಲೆ. ಇದು ಏನಂತಂದರೆ ಹೂ ಬಿಡುತ್ತೆ, ನಾಟಿ ಮಾಡಿದ ಮೇಲೆ 90 ದಿನಕ್ಕೆ ಹೂ ಬಿಡುತ್ತೆ. ಇದು ಹೂ ಆಡಿದ ಮೇಲೆ ಏನು ಪರಾಗಸ್ಪರ್ಶ ಆಗಿ ಕಾಳು ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಏನಂತಂದರೆ ಯಾವುದೇ ಒಂದು ರೋಗ ಬಂದರೆ, ಅದಕ್ಕೆ ಬೆಂಕಿ ರೋಗ ಬಂದರೆ ಅದಕ್ಕೆ ಸಿಂಪರಣ ದ್ರಾವಣನ ತೆಗೆದುಕೊಳ್ಬೇಕಾಗುತ್ತೆ. ಬಟ್ ಇದಕ್ಕೆ ಏನಂತಂದು ದುಂಡಾಣ ಅಂಗಮಾರಿ ರೋಗ ಅಥವಾ ಗರಿ ಒಣಗು ರೋಗ ಅಂತ ರೈತರು ಅಂತಾರೆ. ಮೇಲಿಂದ ಗರಿ ಒಣಗ್ತಾ ಬರುತ್ತೆ, ಆಮೇಲೆ ಏನಾಗುತ್ತೆ ಅದು ಎಲೆ ಮುಟ್ಟಿಕೊಂಡು ಎಲೆಯಿಂದ ಸ್ಟಾರ್ಟ್ ಆಗಿ ಆಮೇಲೆ ತೆನೆ ಜೋಳಾಗುತ್ತೆ. ಸೊ ಆ ಒಂದು ರೋಗ ಬರುವುದಿಲ್ಲ ಇದಕ್ಕೆ, ಪ್ರತಿಶತ 100% ಬೆಂಕಿ ರೋಗ ಬರುತ್ತೆ. ಆಮೇಲೆ ಏನು ಬ್ರೌನ್ ಪ್ಲಾಂಟ್ ಹಾಪರ್ ಅಂತೀವಲ್ಲ, ಆ ಒಂದು ಕೀಟಗಳೇ ಆ ಸೋನಾ ಮಸೂರಿಗೆ ಬರುವಂಥ ಎಲ್ಲ ಕೀಟಗಳು ಬರ್ತವೆ. ಸೋನಾ ಮಸೂರಿಗೆ ಬರುವಂಥ ಎಲ್ಲ ರೋಗಗಳೂ ಇದಕ್ಕೆ ಬರ್ತವೆ. ಆದರೆ ದುಂಡಾಣು ಅಂಗಮಾರಿ ರೋಗ, ಬ್ಯಾಕ್ಟೀರಿಯಾದಿಂದ ಬರುವಂಥ ಈ ಪೈರಿಕುಲೇರಿಯಾ ವರೈಸೆ ಅಂತೀವಿ, ಆ ಒಂದು ರೋಗ ಅದು ಬರುವುದಿಲ್ಲ ಇದಕ್ಕೆ. ಅಂದ್ರೆ ದೊಡ್ಡ ರೋಗ ಬರೋದಿಲ್ಲ ಸರ್, ಸಣ್ಣ ಪುಟ್ಟ ರೋಗ ಬರಬಹುದು. ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಮಾಡಬೇಕು ಮಾಡ್ಕೊಂಡು ಈ ಒಂದು ಹಂತದಲ್ಲಿ ಅಂತಂದ್ರೆ, ನಾವು ಈ ಒಂದು ಸೋನಾ ಮಸೂರಿಗೆ ಈಗ ಇಲ್ಲಿ ತನ ನಾವು ಸಂಶೋಧನೆ ಮಾಡಿ ಇದು ಒಂದು ರೋಗ ಬರದ ಹಾಗೆ ಮಾಡಿದ್ದೀವಿ. ಈಗ ಮುಂದಿನ ಒಂದು ಹಂತದಲ್ಲಿ ಈ ಬ್ರೌನ್ ಪ್ಲಾಂಟ್ ಹಾಪರ್ಗೆ ರೆಸಿಸ್ಟೆನ್ಸ್ ಬರೋ ಹಾಗೆ ನಿರೋಧಕತೆ ಇರುವಂಥ ತಳಿಗಳನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇದೇ ತಳಿ ನಡೀತಾ ಇದೆ ಸರ್ ಇದು. ಆಮೇಲೆ ಬೆಂಕಿ ರೋಗ, ಈ ಸೋನಾ ಮಸೂರಿಗೆ ಬೆಂಕಿ ರೋಗ ಬರದ ಹಾಗೆಯೇ ನಾವು ಮಾಡ್ತಾ ಇದ್ದೀವಿ, ಸಂಶೋಧನೆ ನಡೀತಾ ಇದೆ. ಮುಂದಿನ ವರ್ಷಗಳಲ್ಲಿ ಇಂತಹ ಒಂದು ತಳಿಗಳು ಬೆಂಕಿ ರೋಗಕ್ಕೆ ನಿರೋಧಕತೆ ಹೊಂದಿರುವಂತಹ ಹಾಗೂ ಮತ್ತು ಈ ಬ್ರೌನ್ ಪ್ಲಾಂಟ್ ಹಾಪರ್ ಅಂತೇಳಿ ಕಂದು ಜಿಗಿ ಹುಳ ನಿರೋಧಕತೆಯನ್ನು ಹೊಂದಿರುವಂತಹ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ರೈತರಿಗಾಗಿ ನಾವು ಬಿಡುಗಡೆಯನ್ನು ಮಾಡ್ತಾ ಇರ್ತೀವಿ. ಇದರ ಹೆಸರು ಬಯೋ ಆರ್ ಪಿ ಬಯೋ 226. ಇದರ ಒಂದು ಇಳುವರಿ ಬಗ್ಗೆ ನಾವು ನೋಡೋದಾದರೆ, ಈಗ ನಮ್ಮ ಒಂದು ಮಣ್ಣಿನ ಆಧಾರದ ಮೇಲೆ ನಮಗೆ ಸೋನಾ ಮಸೂರಿ ಕಾಳಿನ ಇಳುವರಿ ಬರುತ್ತೆ. ರೈತರು ಈಗ ನಾವು ನೋಡುವ ಹಾಗೆ 1 ಎಕರೆಗೆ 40 ಚೀಲ 75 ಕೆಜಿಯ 40-50 ಬ್ಯಾಗ್ ರೈತರು ನಮ್ಮ ಒಂದು ಭಾಗದಲ್ಲಿ ಬೆಳೀತಾ ಇರ್ತಾರೆ 1 ಎಕರೆಗೆ. ಅದೇ ರೀತಿಯಾಗಿ ಆರ್ ಪಿ ಬಯೋ 226 ಬೆಳೆಯೋದ್ರಿಂದನೂ ರೈತರು ಏನು ಸೋನಾ ಮಸೂರಿಯಲ್ಲಿ ಎಷ್ಟು ಕಾಳಿನ ಇಳುವರಿಯನ್ನು ಪಡೀತಾರೆ ಸರ್, ಅದೇ ರೀತಿ ಇದರಲ್ಲಿನೂ ಪಡ್ಕೋಬಹುದು. ಒಟ್ಟಾರೆ ರೈತರು ದುಂಡಾಣು ಅಂಗಮಾರಿ ರೋಗದಿಂದ ಒಂದಷ್ಟು ವಿನಾಯಿತಿಯನ್ನು ಪಡಿಬಹುದು ನಿಮ್ಮ ಆರ್ ಪಿ ಬಯೋ 226 ಸರ್. ಧನ್ಯವಾದಗಳು ಡಾಕ್ಟರ್ ಮಹಾಂತ ಶಿವಯೋಗಯ್ಯ ಹಿರಿಮಠ ಅವರೇ. ಬಹಳ ನೀವು ರೈತರಿಗೆ ರೈತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಹೊಸ ತಳಿಯನ್ನು ನೀವು ನಿಮ್ಮ ಉಳಿದ ವಿಜ್ಞಾನಿಗಳು ಸೇರಿ ಅಭಿವೃದ್ಧಿ ಮಾಡಿದ್ದೀರಿ. ಹೊಸ ತಳಿಯಾಗಿ ಆರ್ ಪಿ ಬಯೋ 226 ಬಂದಿದೆ. ಇದನ್ನು ರೈತರು ಪಡ್ಕೊಂಡು ತಮ್ಮ ವ್ಯವಸಾಯದ ಏನು ಅಭಿವೃದ್ಧಿ ಏನಿದೆ ಅದನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದು ಸೂಕ್ತವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನೂ ಏನಾದರೂ ಹೇಳೋದಿದ್ದರೆ ಹೇಳಿಬಿಟ್ರೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದು. ನನ್ನ ಒಂದು ಮೊಬೈಲ್ ನಂಬರು 9845639849 6398 92 ಈ ಒಂದು ತಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತರು ನನಗೆ ನೇರವಾಗಿ ಸಂಪರ್ಕವನ್ನು ಮಾಡಿ ಈ ಒಂದು ತಳಿಯ ಲಾಭವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಭತ್ತ ಕೃಷಿ ಕುರಿತು ತಳಿ ವಿಜ್ಞಾನಿಗಳಾದ ಡಾಕ್ಟರ್ ಮಹಾಂತ ಶಿವಯೋಗಿ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ಹವಾಮಾನ ವರದಿಯನ್ನು ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಜಿಲ್ಲೆ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಮುಂಗಾರಿನ ಹಂಗಾಮಿನಲ್ಲಿ ಮಳೆಯ ಒಂದು ಕೊರತೆಯಿಂದ ಕೆಲವೊಂದು ರೈತರು ಬಿತ್ತನೆ ಮಾಡಿದರೆ ಇನ್ನೂ ರೈತರು ಬಿತ್ತನೆ ಮಾಡಿಲ್ಲ. ಸೊ ಬಿತ್ತನೆ ಮಾಡಿದ ರೈತರಿಗೆ ಈ ಒಂದು ಮಳೆ ಒಂದು ಅವಶ್ಯಕವಾಗಿದೆ. ಸೊ ಅದರಂತೆ ಈಗ ನಮಗೆ ಮುಂದಿನ ಒಂದು ಲಭ್ಯವಿರುವ ಮಾಹಿತಿ ಪ್ರಕಾರ ಇನ್ನೂ ನಮಗೆ 4-5 ದಿವಸ ಯಾವುದೇ ಒಂದು ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಕಾಣಿಸ್ತಾ ಇದಾವೆ. ಸೊ ಎಲ್ಲಾದರೂ ಚದುರಿದಂತೆ ತುಂತುರು ಮಳೆ ಮಾತ್ರ ಆಗಬಹುದು. ಸೊ ಯಾವುದೇ ಒಂದು ಖಂಡಿತವಾಗಿ ಬಂದೇ ಬರುತ್ತಾ ಅನ್ನೋ ಒಂದು ಹಸಿಯಾಗುವಂತ ದೊಡ್ಡ ಮಳೆ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಸೊ ಇದರ ಅನುಸಾರವಾಗಿ ರೈತ ಬಾಂಧವರು ಈಗ ಆಲ್ರೆಡಿ ಬಿತ್ತಿದ ಒಂದು ಬೆಳೆಯಲ್ಲಿ ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಪ್ಪ ಅಂತಂತಂದ್ರೆ, ನಮ್ಗೆ ಈಗ ಬಿತ್ತಿದ ಬೆಳೆಗಳಲ್ಲಿ ಸಾಲುಗಳ ಮಧ್ಯೆ ನಾವು ಏನ್ ಮಾಡ್ಬೇಕಂದ್ರೆ ಕಸದ ಹೊದಿಕೆಯನ್ನ ಹಾಕಿ ಆ ಮಣ್ಣಿನಲ್ಲಿರುವ ತೇವಾಂಶವನ್ನು ಆವಿಯಾಗಿ ಹೋಗದೇ ಇರುವ ಹಾಗೆ ನೋಡಿಕೊಳ್ಬೇಕಾಗುತ್ತೆ. ಹಾಗೇನೆ ನಾವು ರಿಪೀಟೆಡ್ ಆಗಿ ಎಡೆಕುಂಟೆಗಳನ್ನ ಹೊಡಿಬೇಕು. ಈ ರೀತಿ ಎಡೆಕುಂಟೆಗಳನ್ನ ಹೊಡೆಯುವುದರಿಂದ ಏನಾಗುತ್ತಪ್ಪ ಅಂದ್ರೆ, ಯಾವ್ದಾದ್ರು ಸದಿ ಕಸ ಇತ್ತಂತಂದ್ರೆ ಅದನ್ನ ಅವು ನಿರ್ಮೂಲನೆ ಮಾಡಬಹುದು. ಹಾಗೇನೆ ಮಣ್ಣಿನಲ್ಲಿರೋ ತೇವಾಂಶವನ್ನು ಆವಿಯಾಗಿ ಹೋಗದೇ ಇರುವ ಹಾಗೆ ಅದು ನೋಡ್ಕೊಳ್ತೈತಿ. ಸೊ ಈ ರೀತಿ ಮಾಡುವುದರಿಂದ ನಮ್ಮ ಮಣ್ಣಿನಲ್ಲಿರೋ ತೇವಾಂಶವನ್ನ ಕಾಪಾಡಿಕೊಂಡು ಒಂದು ಇರುವ ಬೆಳೆಯನ್ನ ನಾವು ಕಾಪಾಡಿಕೊಳ್ಳಬಹುದು. ಹಾಗೇನೆ ಈಗ ಮುಂದಿನ ಒಂದು ಏನಪ್ಪಾ ಅಂತಂದ್ರೆ, ಮಳೆ ಸ್ವಲ್ಪನೇ ಮಳೆ ಆದ್ರೂ ಆ ಮಳೆ ನೀರು ನಮ್ಮ ಮಣ್ಣಿನಲ್ಲಿ ಇಂಗುವ ಹಾಗೆ ನಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕಾಗತ್ತೆ. ಹಾಗೆ ಇನ್ನು ಬಿತ್ತುವ ಒಂದು ರೈತರು ಏನ್ ಮಾಡ್ಬೇಕಂತಂದ್ರೆ, ಚೌಕು ಮಡಿಗಳನ್ನ ಮಾಡಿ ನಮ್ಗೆ ಅಲ್ಪ ಪ್ರಮಾಣದಲ್ಲೇ ಮಳೆ ಆದರೂ ಸಹ ಆ ಮಳೆ ನೀರನ್ನು ನಮ್ಮ ಮಣ್ಣಿನಲ್ಲಿ ಶೇಖರಿಸುವ ಹಾಗೆ ನಾವು ಚೌಕು ಮಡಿಗಳನ್ನ ಮಾಡಿ ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಕಾರ್ಯಗಳನ್ನಾಗಲಿ ಅಥವಾ ಕುಂಟೆಗಳನ್ನು ಹೊಡೆಯೋದ್ರಾಗಲಿ ಈ ರೀತಿ ಬೇಸಾಯ ಕ್ರಮಗಳನ್ನ ಇಳಿಜಾರಿಗೆ ಅಡ್ಡಲಾಗಿ ಮಾಡಿದರೆ ನಮ್ಗೇನಾಗುತ್ತೆ, ಬಂದ ನೀರನ್ನ ನಾವು ನಮ್ಮ ಹೊಲದಲ್ಲಿ ಇಂಗುವ ಹಾಗೆ ಮಾಡಿ ನಮ್ಮ ಮಣ್ಣಿನ ತೇವಾಂಶವನ್ನ ಹೆಚ್ಚಿಸಬಹುದು. ಹಾಗೇನೆ ನಮ್ಮ ಹೊಲದಲ್ಲಿರುವ ಕಸಕಡ್ಡಿಗಳನ್ನ ಸುಡದೆ ಅವನ್ನ ಮಲ್ಚಿಂಗ್ ಅಂದ್ರೆ ಹೊದಿಕೆಯನ್ನಾಗಿ ಮಾಡಿ ಮಣ್ಣಿನಲ್ಲಿರುವ ತೇವಾಂಶವನ್ನ ಆವಿಯಾಗಿ ಹೋಗದೆ ಇರುವ ಹಾಗೆ ತಾವು ನೋಡ್ಕೊಳ್ಬಹುದು. ಈ ರೀತಿ ಮಾಡುವುದರಿಂದ ನಮ್ಮ ಏನಾಗುತ್ತೆ, ಮಣ್ಣಿನಲ್ಲಿರುವ ತೇವಾಂಶವನ್ನ ಕಾಪಾಡಿಕೊಳ್ಬಹುದು. ಹಾಗೇನೆ ಈಗ ಹೆಸರಿನಲ್ಲಿ ಆಲ್ರೆಡಿ ಬಿತ್ತಿದಾರ ಸ್ವಲ್ಪ ಜನ, ಒಂದ್ ಸ್ವಲ್ಪ ಮಳೆ ಆದ ತಕ್ಷಣ. ಸೊ ಇವಾಗ ಏನಾಗತ್ತಂದ್ರೆ, ನಮ್ಗೆ ಸ್ವಲ್ಪ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ತುಂತುರು ಮಳೆ ಇರುವುದರಿಂದ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಬೂದಿ ರೋಗ ಕಂಡು ಬಂದಲ್ಲಿ ನಾವು 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಈ ಒಂದು ಹೆಸರಿನ ಒಂದು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ಹಾವಳಿ ಏನಾದರೂ ಕಂಡು ಬಂತಂದ್ರೆ, ಅದಕ್ಕಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಅಂತ ಹೇಳ್ತೀವಿ, ಅದನ್ನ ಸಿಂಪಡಿಸಬಹುದು. ಇಲ್ಲ 1 ಮಿಲಿಲೀಟರ್ ಮೊನೋಕ್ರೋಟಾಪಾಸ್ ಅಂತಿದೆ. ಸೊ ಅದನ್ನ ಸಿಂಪಡಿಸಿ ಈ ಒಂದು ಎಲೆ ತಿನ್ನುವ ಕೀಟಗಳ ಹಾವಳಿಯನ್ನ ನಾವು ನಿಯಂತ್ರಣದಲ್ಲಿಡಬಹುದು. ಹಾಗೇನೆ ಹತ್ತಿ, ಸೊ ಹತ್ತಿ ಬೀಜ ಆಲ್ರೆಡಿ ಸ್ವಲ್ಪ ರೈತರು ಬಿತ್ತನೆ ಮಾಡಿದ್ದಾರೆ. ಸೊ ಇನ್ನೂ ಬಿತ್ತನೆ ಮಾಡುವ ರೈತರು ಏನ್ ಮಾಡ್ಬೇಕಂತಂದ್ರೆ ತಮ್ಮ ಹೊಲದಲ್ಲಿ ಏನಪ್ಪಾ ಜಾಸ್ತಿ ಕಸ ಬರುತ್ತೆ ಅಂತ ಅನ್ನುವ ಒಂದು ಸಂಭವ ಇತ್ತಂದ್ರೆ ಹತ್ತಿ ಒಂದು ಬೀಜ ಊರುವ ಸಮಯದಲ್ಲಿ ನಾವು ಕಳೆನಾಶಕಗಳನ್ನು ಸಹ ಬಳಸಬಹುದು. ಆ ಕಳೆನಾಶಕ ಬಳಸುವಾಗ ಸ್ವಲ್ಪ ತೇವಾಂಶವಿರಬೇಕಾಗತ್ತೆ, ಅಂದ್ರೇನೆ ಆ ಕಳೆನಾಶಕ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಯಾವ್ದಪ್ಪಾ ಅಂತಂದ್ರೆ ನಾವು ಪೆಂಡಿಮಿಥಿಲಿನ್ ಅಂತ ಹೇಳ್ತೀವಿ. ಸುಮಾರು 2 ಲೀಟರ್ ಪೆಂಡಿಮಿಥಿಲಿನ್ 30 EC ರೂಪದಲ್ಲಿ ಇರುತ್ತೆ. ಇಲ್ಲಪ್ಪ ಅಂತಂದ್ರೆ 38.7 CS ರೂಪದಲ್ಲಿರುವ ಪೆಂಡಿಮಿಥಿಲಿನ್ ಅನ್ನ 700 ml ಬಳಸಬಹುದು. ಸೊ ಈ ರೀತಿ ನಾವು ಒಂದು ಪೆಂಡಿಮಿಥಿಲಿನ್ ಕೀಟನಾಶಕವನ್ನ ಸುಮಾರು 300 ಲೀಟರ್ ನೀರಿನ ಒಂದು ಬ್ಯಾರಿನಲ್ಲಿ ಹಾಕಿ ಪ್ರತಿ ಎಕರೆಗೆ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಈ ಒಂದು ಕಳೆನಾಶಕವನ್ನ ನಾವು ಬಿತ್ತಿದ ದಿವಸ ಅಥವಾ ಮರು ದಿವಸ ಮಾತ್ರ ಒಂದ್ ಸ್ವಲ್ಪ ತೇವಾಂಶವಿದ್ದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿತ್ತಿದ 4-5 ದಿವಸದ ನಂತರ ಈ ಒಂದು ಕಳೆನಾಶಕವನ್ನ ಯಾರು ಉಪಯೋಗ ಮಾಡಬಹುದು. ಬಿತ್ತಿದ ದಿವಸ ಇಲ್ಲ ಮರು ದಿವಸ ಒಂದೆರಡು ದಿವಸದಲ್ಲಿನೇ ಈ ಒಂದು ಕಳೆನಾಶಕದಿಂದ ತಮ್ಮ ಕಸವನ್ನ ನಿರ್ಮೂಲನೆ ಮಾಡಬಹುದು. ಹಾಗೇನೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಸಹ ನಾವು ತಿಪ್ಪೆ ಗೊಬ್ಬರ ಹಾಕೋರಿದ್ರೆ ಏನಂದ್ರೆ ಒಂದು 15 ದಿವಸದ ಮುಂಚಿತವಾಗಿನೇ ನಾವು ತಿಪ್ಪೆ ಗೊಬ್ಬರ ಹಾಕ್ಬೇಕಾಗತ್ತೆ. ಸೊ ಬಿತ್ತುವ ಸಮಯದಲ್ಲಿ ನಾವು ತಿಪ್ಪೆ ಗೊಬ್ಬರವನ್ನ ಬಳಸಬಾರದು. ಆಮೇಲೆ ಸೂಕ್ತವಾದ ತಳಿಗಳನ್ನ ತಾವು ಹತ್ತಿರದ ಒಂದು ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ತಾವು ತಳಿಗಳ ಆಯ್ಕೆಯನ್ನು ಸಹ ಮಾಡಿಕೊಳ್ಬಹುದು ಆಗುತ್ತೆ. ಹಾಗೇನೆ ಭತ್ತದಲ್ಲಿ ಬಂದ್ರೆ ನಾವು ಭತ್ತದಲ್ಲಿ ಒಳ್ಳೆಯ ತಳಿ ಅಂತಂದ್ರೆ GGV501 ಅಂತಿದೆ, BPT5204 ಅಂತಿದೆ. ಈ ರೀತಿ ಒಂದು ಭತ್ತದ ತಳಿಗಳನ್ನು ಸಹ ತಾವು ಆಯ್ಕೆ ಮಾಡಿಕೊಳ್ಬಹುದು. ಆಮೇಲೆ ಸಸಿ ಮಡಿಗೆ ನಾವು ಸುಮಾರು 10 kg ಕೊಟ್ಟಿಗೆ ಗೊಬ್ಬರನ ಹಾಕ್ಬಹುದು. ಅದರ ಜೊತೆಗೆ 80 g ಯೂರಿಯಾ, 280 g ಸೂಪರ್ ಫಾಸ್ಫೇಟ್ ಮತ್ತು 75 g ಯೂರಿಟ್ ಆಫ್ ಪೊಟ್ಯಾಶ್ ಅನ್ನ ನಾವು ಒಂದು ಬೆಡ್ಗೆ ಹಾಕಿ ಈ ಒಂದು ಸಸಿ ಮಡಿಗಳನ್ನ ತಯಾರಿಸಿಕೊಳ್ಬಹುದು. ಹಾಗೇನೆ ತೊಗರಿ ಬಿತ್ತುವ ಒಂದು ರೈತ ಬಾಂಧವರು ಈಗ ಇನ್ನು ಮುಂದಿನ ಒಂದು ಮಳೆ ಆದ್ಮೇಲೆ ತೊಗರಿ ತೋರಿದ್ದರೆ ತೊಗರಿಯಲ್ಲಿ ನಾವು ಒಳ್ಳೆ ತಳಿಗಳಂತಂದ್ರೆ TS3R ಅಂತಿದೆ. ಸ್ವಲ್ಪ ಬರಗಾಲಕ್ಕೆ ಬರ ನಿರೋಧಕ ಶಕ್ತಿಯನ್ನ ತಡೆದುಕೊಳ್ಳುವ ಒಂದು ಇದೆ. ಹಾಗೇನೇ DRG ಅಂತಿದೆ, 811 ಅಂತಿದೆ. BSMR ಸ್ವಲ್ಪ ನೀರಿನ ಒಂದು ಮೂಲ ಇತ್ತಂದ್ರೆ BSMR 736 ಅಂತಿದೆ. ಸೊ ಇದು ಸ್ವಲ್ಪ ದೀರ್ಘಾವಧಿಯಾದ ತಳಿ ಇದೆ. ಸೊ ಇದನ್ನು ಸಹ ತಾವು ಬಳಸಬಹುದು. ಆಮೇಲೆ ಈ ಒಂದು ಬಿತ್ತುವ ಸಮಯದಲ್ಲಿ ನಾವು ಬೀಜೋಪಚಾರ ಮಾಡ್ಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ 5 g ಟ್ರೈಕೋಡರ್ಮ ಒಂದು ಜೈವಿಕ ಪೀಡನಾಶಕ ಇದೆ. ಸೊ ಇದು 5 g ಅನ್ನ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಏನಾಗುತ್ತಂದ್ರೆ ಮಣ್ಣಿನಿಂದ ಬರುವ ರೋಗಗಳನ್ನ ನಾವು ತಡೆಗಟ್ಟಬಹುದು. ಆಮೇಲೆ ತೊಗರಿ ಬೀಜಕ್ಕೆ ಪ್ರತಿ ಕೆಜಿ ಬೀಜಕ್ಕೆ ನಾವು 40 g ರೈಸೋಬಿಯಂ ಜೈವಿಕ ಗೊಬ್ಬರದಿಂದನೂ ಸಹ ಬೀಜೋಪಚಾರ ಮಾಡಬಹುದು. ಈ ರೀತಿ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ನಾವು ರಾಸಾಯನಿಕದಿಂದ ಏನು ಸಾರಜನಕವನ್ನ ಹಾಕ್ತಾ ಇರ್ತೀವಿ ಅದರ ಒಂದು ಕಡಿಮೆ ಮಾಡಬಹುದು. ಹಾಗೇನೆ ನಾವು ಈಗ ಹತ್ತಿಯಲ್ಲಿ ಏನು ಹೇಳಿದ್ನಲ್ಲ ನಾನು ಕಳೆನಾಶಕ, ಅದೇ ರೀತಿ ನೀ ತೊಗರಿಯಲ್ಲಿಯೂ ಸಹ ಕಳೆಗಳ ಸಂಖ್ಯೆ ಅಂದ್ರೆ ಕಸ ಜಾಸ್ತಿ ಇರ್ತಿತ್ತು ನಿಮ್ಮ ಹೊಲದಲ್ಲಿ ಅಂತಂದ್ರೆ ಈ ತೊಗರಿ ಬಿತ್ತುವ ದಿವಸ ಅಥವಾ ಮರು ದಿವಸ ಇಲ್ಲಿನು ನಾವು ಪೆಂಡಿಮಿಥಿಲಿನ್ ಅನ್ನ ಕಳೆನಾಶಕವಾಗಿ ಬಳಸಬಹುದು. ಇದು ಬಿತ್ತಿದ ಮರುದಿನ ಅಂದ್ರೆ ಬಿತ್ತಿದ ದಿವಸ ಅಥವಾ ಮರು ದಿವಸ ನಾವು 1.3 liter ಪೆಂಡಿಮಿಥಿಲಿನ್ ಅನ್ನ 30 EC ರೂಪದಲ್ಲಿ ಸಿಗುತ್ತೆ. ಪೆಂಡಿಮಿಥಿಲಿನ್ ಅನ್ನ ಸುಮಾರು 300 liter ಇರುವ ಒಂದು ಬ್ಯಾರಲ್ ನಲ್ಲಿ ಹಾಕಿ 1 ಎಕರೆಗೆ ಈ ಒಂದು ಕಳೆನಾಶಕವನ್ನ ನಾವು ಬಳಸಬಹುದು. ಹಾಗೇನೆ ಶೇಂಗಾ ಬಿತ್ತುವ ರೈತರಿದ್ದರೆ ಅದರಲ್ಲಿ ನಾವು ಅಜಯ್ ಕದರಿ ಅಂತಿದೆ ತಳಿಗಳನ್ನ, ಈ ತಳಿಗಳನ್ನು ಸಹ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಶೇಂಗಾ ಬಿತ್ತುವುದಕ್ಕಿಂತ ಮುಂಚೆ ತಾವು ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡಬಹುದು. ಹಾಗೇನೆ ಸೂರ್ಯಕಾಂತಿ ಸಾಮಾನ್ಯವಾಗಿ ನಾವು ಜೂನ್ ಜುಲೈ ತಿಂಗಳಲ್ಲಿ ಈ ಸೂರ್ಯಕಾಂತಿ ಬಿತ್ತಿದರೆ ನಂಜಾಣು ರೋಗ ಬರುವ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಂಜಾಣು ರೋಗ ನಿರೋಧಕ ತಳಿಗಳನ್ನ ನಾವು ಈಗ ಬಿತ್ತನೆ ಮಾಡಬಹುದು. ಅದು ಯಾವ್ದಪ್ಪ ಅಂತಂದ್ರೆ RSFH 1887 ಅಂತಿದೆ. ಸೊ ಈ ಒಂದು ತಳಿಯನ್ನ ತಾವು ಬಿತ್ತನೆ ಮಾಡಬಹುದು. ಇವಾಗ ಆಲ್ರೆಡಿ ಬಿತ್ತಿದ ಒಂದು ತಳಿಯಲ್ಲಿ ಎಲ್ಲಾದ್ರೂ ನಂಜಾಣು ರೋಗದ ಒಂದು ಸಾಧ್ಯತೆ ಅಥವಾ ಲಕ್ಷಣಗಳು ಕಂಡು ಬಂದ್ರೆ ತಾವೇನ್ ಮಾಡ್ಬೇಕಂದ್ರೆ ಆ ಒಂದು ಸಸಿಯನ್ನ ಕಿತ್ತಿ ಬಿಸಾಕ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ಬೇಗನೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪಸರಿಸಿ ತಮ್ಮ ಹೊಲವೆಲ್ಲ ಈ ನಂಜಾಣು ರೋಗದಿಂದ ಬಳಸಬಹುದು. ಹಾಗೇನೆ ಈಗ ನಾವು ಈ ಸೂರ್ಯಕಾಂತಿ ಬಿತ್ತುವ ಸಮಯದಲ್ಲಿಯೂ ಸಹ ನಾವು ಬೀಜೋಪಚಾರ ಮಾಡಬಹುದು. ಅದು ಒಂದು ಕಿಲೋ ಬೀಜಕ್ಕೆ ನಾವು 5 g ಇಮಿಡಾಕ್ರೋಪೆಡ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ತಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಸೊ ರೈತ ಬಾಂಧವರೇ ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ನಮ್ಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ಒಳ್ಳೆ ಮಳೆ ಆಗುವ ಲಕ್ಷಣಗಳು ತುಂಬಾ ಕಡಿಮೆ ಇದಾವೆ. ಸೊ ಎಲ್ಲಾದರೂ ಸ್ವಲ್ಪ ತುಂತುರು ಮಳೆ ಆಗ್ಬಹುದು. ಸೊ ಆದ್ದರಿಂದ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಹಾಗೇನೆ ಒಂದು ತಮಗೆ ಇನ್ನೂ ಹೆಚ್ಚಿನ ಒಂದು ಈ ಮುನ್ಸೂಚನೆ ಮತ್ತು ಕೃಷಿ ಚಟುವಟಿಕೆಗಳಿಗಾಗಿ ತಾವು ಮೇಘದೂತ್ ಅಂತ ಒಂದು ಮೊಬೈಲ್ ಆಪ್ ಇದೆ. ಸೊ ಆ ಮೊಬೈಲ್ ಆಪ್ ಅಲ್ಲಿ ತಾವು ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ತಕ್ಕಂತೆ ತಾವು ಕೃಷಿ ಚಟುವಟಿಕೆಗಳನ್ನ ಸಹ ಅದರಲ್ಲಿ ಇರ್ತವೆ. ಸೊ ಅದು ತಮ್ಮ ಆಡುಭಾಷೆಯಲ್ಲೇ ಲಭ್ಯವಿದೆ. ಸೊ ಅದರ ಒಂದು ಮೇಘದೂತ್ ಮೊಬೈಲ್ ಆಪ್ನ ಉಪಯೋಗನ ತಾವು ಮಾಡ್ಕೊಳ್ಬಹುದು. ಹಾಗೇನೆ ಈಗ ಇತ್ತಿತ್ತಲಾಗಿ ಸ್ವಲ್ಪ ಜಾಸ್ತಿ ಸಿಡಿಲು ಗುಡುಗಿನ ಸಮೇತ ನಮಗೆ ಮಳೆ ಬರ್ತಾ ಇರ್ತಾ ಇರಲ್ಲ. ಸೊ ಆ ರೀತಿ ಸಿಡಿಲು ಎಲ್ಲಾದರೂ ಸಿಡಿಲಿನಿಂದ ಸುಮಾರು ಜಾನುವಾರುಗಳು ಮನುಷ್ಯರಿಗೂ ಪ್ರಾಣಹಾನಿ ಆಗ್ತಾ ಇದಾವೆ. ಅದರಿಂದ ರಕ್ಷಿಸಿಕೊಳ್ಳಲು ನಮ್ಗೆ ಮುನ್ಸೂಚನೆ ಬೇಕಪ್ಪ ಅಂತಂದ್ರೆ ದಾಮಿನಿ ಅಂತ ಆಪ್ ಇದೆ. ಸೊ ಈ ದಾಮಿನಿ ಆಪ್ ಅನ್ನ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅವಾಗ ಅವಾಗ ನೋಡ್ತಾ ಇದ್ರೆ ಅದರ ಉಪಯೋಗವೂ ಸಹ ತಮಗೆ ಲಭ್ಯವಾಗುತ್ತೆ. ಸೊ ಇಷ್ಟು ಹೇಳಿ ನನ್ನ ಕೃಷಿ ಚಟುವಟಿಕೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದಿರಿ ಶಾಂತಪ್ಪ ದೂತ್ರಗಾವಿಯವರಿಂದ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ವಿಶ್ವಸಂಸ್ಥೆಯ ಮಹಾ ಅಧಿವೇಶನವು 2023 ಇಸವಿಯನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಿಸಿರೋದು ನಮ್ಗೆಲ್ರಿಗೂ ಗೊತ್ತಿರೋಂತ ವಿಷಯ. ಸಿರಿಧಾನ್ಯಗಳಿಗೆ ಸಂಬಂಧಿಸಿದ ಈ ಜಾಗತಿಕ ಆಂದೋಲನವು ಹವಾಮಾನ ಬದಲಾವಣೆಯ ಬಿಕ್ಕೆಟ್ಟುಗಳು ಮತ್ತು ಆಹಾರ ಭದ್ರತೆಯ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಅಂತಾನೆ ಹೇಳ್ಬಹುದು. ಸಿರಿಧಾನ್ಯಗಳನ್ನ ಬೆಳೆಯೋದು ಸುಲಭ, ಹವಾಮಾನಕ್ಕೆ ಹೊಂದಿಕೊಳ್ಳುವಂಥದ್ದು ಮತ್ತು ಬರ ನಿರೋಧಕ ಗುಣವೂ ಸಹ ಸಿರಿಧಾನ್ಯಗಳಲ್ಲಿದೆ. ಮುಖ್ಯವಾಗಿ ಇವು ಸಮತೋಲಿತ ಪೌಷ್ಟಿಕಾಂಶದ ಸಮೃದ್ಧ ಮೂಲ ಅಂತ ಹೇಳ್ಬಹುದು. ನೈಸರ್ಗಿಕ ಕೃಷಿ ವಿಧಾನಗಳಿಗೆ ಹೊಂದಿಕೆ ಆಗ್ತವೆ, ಜೊತೆಗೆ ಕಡಿಮೆ ನೀರಿನಲ್ಲಿ ಸಹ ಬೆಳೀತಕ್ಕಂಥ ಗುಣ ಸಿರಿಧಾನ್ಯಗಳಿರೋದು ನಮ್ಗೆಲ್ರಿಗೂ ಗೊತ್ತಿರೋಂಥ ವಿಷಯ. ಸುಸ್ಥಿರ ಕೃಷಿಯಲ್ಲಿ ಸಿರಿಧಾನ್ಯಗಳ ಪಾತ್ರ ಬಹಳ ಮಹತ್ವದ್ದು. ಭಾರತ 170,00,000 ಟನ್ಗಳಿಗಿಂತಲೂ ಹೆಚ್ಚು ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡುತ್ತೆ. ಮತ್ತು ಇದು ಏಷ್ಯಾದಲ್ಲಿ ಉತ್ಪಾದಿಸಲಾಗ್ತಕ್ಕಂಥ ಸಿರಿಧಾನ್ಯಗಳ 80%+ ಪಾಲು ಅಂತ ಹೇಳಬಹುದು. ಪ್ರಪಂಚದ ಸುಮಾರು 131 ದೇಶಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಿದ್ದಾರೆ. ಮುಖ್ಯವಾಗಿ ಏಷ್ಯಾ ಮತ್ತು ಆಫ್ರಿಕಾದ ಸುಮಾರು 60 ಕೋಟಿ ಜನರಿಗೆ ಸಿರಿಧಾನ್ಯಗಳೇ ಸಾಂಪ್ರದಾಯಿಕ ಆಹಾರವಾಗಿವೆ. ಇಂದು ಜಗತ್ತಿನ ಭತ್ತ, ಗೋಧಿ, ಮೆಕ್ಕೆಜೋಳಗಳು ಹೆಚ್ಚು ಪ್ರದೇಶದಲ್ಲಿ ಬೆಳೀತಿರಬಹುದು. ಆದ್ರೆ ಕೃಷಿಗೆ ಬಳಸಲ್ಪಟ್ಟಂತಹ ಮೊದಲ ಬೆಳೆಗಳು ಯಾವುದು ಅಂತಂದ್ರೆ ಸಿರಿಧಾನ್ಯಗಳು. ಇಂತಹ ಸಿರಿಧಾನ್ಯಗಳು ಹುಟ್ಟಿದ್ದು ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ಮನುಷ್ಯ ತನ್ನ ವಿಕಾಸದ ಹಾದಿಯಲ್ಲಿ ಮೊದಲಿಗೆ ಬಿತ್ತಿ ಬೆಳೆದು ಕುಟ್ಟಿ ಅಕ್ಕಿ ತೆಗೆದು ಬಳಸಿದ್ದು ಸಿರಿಧಾನ್ಯಗಳನ್ನ ಅಂತ ಹೇಳ್ಬಹುದು. ಶಿಲಾಯುಗದಲ್ಲೇ ಇದು ಆರಂಭ ಆಯ್ತು. ಕಾಡಿನಲ್ಲಿ ಹುಲ್ಲಿನಂತೆ ಬೆಳೀತಿದ್ದನ್ನ ಕೃಷಿ ಪದ್ಧತಿಗೆ ಮನುಷ್ಯರು ಬೆಳಿಲಿಕ್ಕೆ ಶುರು ಮಾಡಿದ್ರು. ಹೀಗೆ ಮೊದಲ ತುತ್ತಾಗಿ ಮಾನವರ ಹಸಿವನ್ನ ನೀಗಿಸುವಂತ ಸಿರಿಧಾನ್ಯಗಳ ಮೂಲವನ್ನ ನೋಡಿದ್ರೆ ಅದೊಂದು ಬೆರಗಿನ ಲೋಕ ಅಂತ ಹೇಳ್ಬೋದು. ಬಹುತೇಕ ಸಿರಿಧಾನ್ಯಗಳ ಮೂಲ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳು. ಅಲ್ಲಿಂದ ಕ್ರಮೇಣ ಪ್ರಪಂಚದ ಇತರ ದೇಶಗಳಿಗೆ ಇವು ಹರಡಿದ್ವು. ಜೋಳ ಕ್ರಿಸ್ತಪೂರ್ವ 5,000-8,000 ವರ್ಷಗಳ ಹಿಂದೆ ಕೃಷಿಗೆ ಅಳವಡಿಸಲ್ಪಟ್ಟಿತು. ಇಂದು ಸಹ ಆಫ್ರಿಕಾದಲ್ಲಿ ಕಾಡು ಮತ್ತು ನಾಡ ಜೋಳದ ತಳಿಗಳನ್ನ ಅಪಾರ ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಅಲ್ಲಿ ಹೊರತುಪಡಿಸಿದ್ರೆ ಹೆಚ್ಚು ವೈವಿಧ್ಯತೆ ಇರೋದು ಭಾರತದ ಉಪಖಂಡದಲ್ಲಿ. ಜೋಳದ ಕೃಷಿಗೆ ಸುಮಾರು 4,500 ವರ್ಷಗಳ ಪುರಾವೆಗಳಿದೆ ಅಂತ ಹೇಳ್ಬೋದು. ಸಜ್ಜೆ ಉತ್ತರ ಮತ್ತು ಮಧ್ಯ ಸಹೇಲಿಯನ್ ಆಫ್ರಿಕಾ ಮೂಲದ್ದು ಅಂತ ಹೇಳ್ಬೋದು. ಕ್ರಿಸ್ತಪೂರ್ವ 4,000 ಕೃಷಿ ಮಾಡಲು ಆರಂಭ ಆಯಿತು. ಈಗಲೂ ಪಶ್ಚಿಮ ಆಫ್ರಿಕಾದ ಪ್ರಮುಖ ಏಕದಳ ಬೆಳೆ ಅಂತಂದು ಹೇಳ್ಬೋದು. ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾ ಮತ್ತು ಭಾರತದ ಒಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಇದನ್ನ ಬೆಳೆಯಲಾಗ್ತಿದೆ.